ಅದು ಆ ಫೀಲ್ ನಮಗೆ ಈ ಜಾಗಕ್ಕೆ ಬಂದರೆ ನಮಗೆ ಸಿಗ್ತದೆ. ಹಾಗೆ ಈ ಒಂದು ಅರಣ್ಯದಲ್ಲಿ ಇರುವಂತಹ ಪ್ರಭೇದಗಳು, ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳು ವಿಭಿನ್ನವಾಗಿದೆ. ಇದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಹೇಳ್ಬೋದು. ಪಶ್ಚಿಮ ಘಟ್ಟದಲ್ಲಿ ಇದನ್ನೊಂದು ಮುಕುಟಕ್ಕೆ ಸೇರಿಸಬಹುದಾಗಿರುವಂತಹ ಪ್ರದೇಶ. ಯಾಕೆಂದ್ರೆ ಒಂದು ಎರಡು ಸಸ್ಯ ಪ್ರಭೇದಗಳು ಅಥವಾ ಪ್ರಾಣಿ ಪ್ರಭೇದಗಳಿಲ್ಲ, ಎಲ್ಲಾ ರೀತಿಯ ಇಡೀ ದೇಶದಲ್ಲಿ ಸಿಗಬಹುದಾದಂತಹ ಎಲ್ಲಾ ರೀತಿಯ ಪ್ರಾಣಿ ಮತ್ತು ಪಕ್ಷಿ ಪ್ರಭೇದಗಳು ಇಲ್ಲಿ ಕಂಡು ಬರ್ತವೆ. ಹಾಗಾಗಿ ಅದರಲ್ಲಿ ಮುಖ್ಯವಾಗಿ ರಾಮ್ಪತ್ರೆ ಜಡ್ಡಿ ಅಂತ ಕರಿತೀವಿ, ಅಂದ್ರೆ ಸ್ವ್ಯಾಂಪ್ ಅಂತ ಏನ್ ಹೇಳ್ತೀವಿ, ಅದು 365 ದಿನ ನೀರಿರುವಂತಹ ಪ್ರದೇಶ. ಇಲ್ಲಿ ಆ ಒಂದು ಸ್ವ್ಯಾಂಪ್ ಗಿಡಗಳು ಇಲ್ಲಿ ಕಂಡು ಬರ್ತದೆ. ಅದೇ ಇಲ್ಲಿ ನೀರಿನಿಂದ ವಾಟರ್ ಲಾಗ್ಡ್ ಏರಿಯಾ ಅಂತ ಏನ್ ಹೇಳ್ತೀವಿ ಅದು ಇಲ್ಲಿದೆ. ಅದರಿಂದ ಈ ಒಂದು ಹ್ಯಾಬಿಟೇಟ್ ಅದಕ್ಕೆ ಹೊಂದಾಣಿಕೆ ಆಗುವ ಕಾರಣ ಇಲ್ಲಿ ಒಂದಂಕಿ ಅಂತ ಏನ ಕರಿತೀವಿ, ಜಿಮ್ನಾಕ್ರಂತರ ಕೆನರಿಕಾ ಅಂತ ಏನ್ ಸೈಂಟಿಫಿಕ್ ನೇಮ್ ಇದೆ, ಆ ಒಂದು ಗಿಡ ಇಲ್ಲಿ ಕಂಡು ಬರ್ತದೆ. ಮತ್ತೆ ಇದು ಅಲ್ಲದೆ ಬೇರೆ ಬೇರೆ ಪ್ರಭೇದಗಳು ಕೂಡ ನೀವು ಗುರುತಿಸಿರ್ತೀರಿ, ಅನೇಕ ತಜ್ಞರು ಕೂಡ ಗುರುತಿಸಿರ್ತಾರೆ, ಯಾವ್ಯಾವ ಒಂದು ಸ್ವಲ್ಪ ಆದ್ರೂ ಹೇಳಕ್ಕಾಗುತ್ತ? ಈಗ ಅದು ಮುಖ್ಯವಾಗಿ ಇಲ್ಲಿ ಕಂಡು ಬರುವಂತದ್ದು ರೂಟ್ ಮಾಡಿಫಿಕೇಶನ್ ಆಗಿರುವಂತ ಎರಡು ಸ್ಪೀಸೀಸ್ ಇದೆ. ಅದ್ರಲ್ಲಿ ಮೇನ್ ಇಲ್ಲಿ ಎಲ್ಲರಿಗೂ ಗೊತ್ತಾಗುವಂತ ವಿಚಾರ ಬಂದಾಗ ಏನೋ ವಿಶೇಷ, ಬೇರೆ ಬೇರೆ ಮರಗಳನ್ನ ನೋಡಿದ್ರೆ ಈ ಮರದಲ್ಲಿ ಏನೋ ವಿಶೇಷ ಇದೆಯಲ್ಲ ರೂಟ್ ನಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಾಗ್ತದೆ. ಆ ರೂಟ್ ಗಳನ್ನ ನೋಡಿದ್ರೆ ಆ ಮೇಲ್ಗಡೆ ಕನ್ನಡದ ಒಂದು ಆಕಾರದಲ್ಲಿ ಇದೆ, ಅದಕ್ಕೆ ಒಂದಂಕಿ ಅಂತ ಕರೀತಾರೆ, ಜಿಮ್ನಾಕ್ರಂತರ ಕನರಿಕ. ಹಾಗೆ ಮಿರಿಸ್ಟಿಕಾ ಫೊಟುವಾ ಅಂತ ಇದೆ, ಅದು ಮರದ ಬುಡದಿಂದ ಬೇರ್ಗಳು ಈ ಹಾರಿಜಾಂಟಲ್ ಆಗಿ ಹೋಗಿದೆ, ಸೊ ಅದು ಮಿರಿಸ್ಟಿಕಾ ಫೊಟುವಾ ಅಂತ ಕರಿತೀವಿ. ಹಾಗೆ ಸುಮಾರು ಸ್ವ್ಯಾಂಪ್ ಸ್ಪೀಸೀಸ್ ಗಳು ಇಲ್ಲಿದೆ. ಸೊ ಅದರಲ್ಲಿ ಇಲ್ಲಿ ಕಂಡು ಬರುವಂತವು ಅಂದ್ರೆ ಲೋಕಲ್ ಆಗಿ ಎಣಗೆರೆ, ಕುಂಕುಮ ಮರ, ಮಾವು, ಸನ್ನೆಲೆಗುಂಡು, ಒಳಗೆರೆ, ಗರ್ಜನ್ನು, ಉಪ್ಪಾಗೆ, ಅಕ್ಕರಕ್ಲು, ಬನಾಟೆ, ಕಾನ್ ಕಿಂದಾಳು, ದೊಡ್ಡ ಅಗಿಲು, ಆಲ್ಮಟ್ಟಿ, ಬೈನಿ, ಕಲ್ಲಸಾಗಡೆ, ಬಿಳಿ ನ್ಯಾವಳ, ಕರಿವಾಳ, ದೊಡ್ಡ ಹೊಳಗೇರಿ, ಹೈಗ, ಮತ್ತೆ ಎಡಪತ್ರೆ, ನೀರ್ಬೆಟ್ಟ, ನೀರತ್ತಿ ಮರ, ನಾಗಬೆತ್ತ, ಹಂದಿಬೆತ್ತ, ಹಾಲ್ಬೆತ್ತ, ಕಾಡ್ಬೇವು, ಚಿಗ್ರಿ, ಹೊನ್ನೆರಳು, ದಡಸ್ಲು, ಜಂಗಲ್ ಅಶೋಕ ಅಂದ್ರೆ ಕಾಡು ಅಶೋಕ, ಕೆಂಪು ನೇರ್ಲು, ಸಣ್ಣೆಲೆ ಕರಿವಾಳ, ಒಂದಂಕಿ, ಬಿಳಿ ನೇರ್ಲು, ಹತ್ತಿ, ಕರಿವಾಳ, ಪದರ್ ನೇರ್ಲು, ಸುರವನ್ನೆ, ಇವೆಲ್ಲವೂ ಕೂಡ ಶ್ಯಾಂಪ್ ಜಾತಿಗೆ ಸೇರಿದಂತವ? ಶ್ಯಾಂಪ್ ಜಾತಿಗೆ ಸೇರಿದವು ಕೆಲವೊಂದಿಷ್ಟಿದೆ, ಇನ್ನು ಉಳಿದದೆಲ್ಲ ಅದರ ಅಸಿಸ್ಟೆಂಟ್ ಅಂದ್ರೆ ಅದರ ಜೊತೆಗೆ ಇರುವಂತ ಗಿಡಗಳಾಗ್ತವೆ, ಅದಕ್ಕೆ ಸಪೋರ್ಟಿವ್ ಆಗಿ ಇರುವಂತ ಗಿಡಗಳಿದೆ. ಈಗ ಉದಾಹರಣೆಗೆ ನಾವು ಕೆಂಪು ನೀರ್ಲು, ಅದು ಅಳಿವಿನಿಂಚಿನಲ್ಲಿ ಇರುವಂತ ಗಿಡ, ಅದು ದಾಲ್ಚಿನ್ನೇನೋ ಹೌದು, ಬಹಳ ರೇರ್ ಆಗಿ ಕಂಡು ಬರುವಂತದ್ದು. ಅದು ಈ ಭಾಗದಲ್ಲಿ ನ್ಯಾಚುರಲ್ ಆಗಿ ಅದಾಗೆ ಏನೋ ವೈಲ್ಡಿಂಗ್ಸ್ ಆಗ್ತಾ ಇದೆ, ಹುಟ್ಟುತ್ತಾ ಇದೆ, ನಾವು ಅದನ್ನ ಬೇರೆ ಕಡೆ ಬೆಳೆಸಲಿಕ್ಕೆ ಕಷ್ಟ ಪಡಬೇಕು ಆಕ್ಚುಲಿ. ಸೊ ನಾವು ಕೆಲವೊಂದು ಇಲ್ಲಿ ಮರದ ದೊಡ್ಡ ದೊಡ್ಡ ಮರಗಳಿಂದ ಬಿದ್ದಾಗ ಅಡಿಲೆಲ್ಲ ವೈಲ್ಡಿಂಗ್ಸ್ ಎಲ್ಲ ಬೀಳ್ತದಲ್ಲ ಮರದ ಅಡಿ, ಆ ವೈಲ್ಡಿಂಗ್ಸ್ ನ ತಕೊಂಡೋಗಿ ನರ್ಸರಿಲಿ ಇಟ್ಟು ಬ್ಯಾಗ್ ಮಾಡಿ ಗಿಡನು ಬೆಳೆಸ್ತಾ ಇದೀವಿ. ಹಾಗೆ ಬೆಳೆಸಿ ಸುಮಾರು ಇಲ್ಲಿ ಈ ಭಾಗದಲ್ಲಿ ಒಂದಂಕಿ ಪ್ಲಾಟ್ ಗಳನ್ನ ಮಾಡಿದ್ದೇವೆ. ಒಂದು 3 ವರ್ಷ ಹಿಂದೆನೋ ಸಹಿತ ಒಂದ್ ಪ್ಲಾಂಟೇಶನ್ ಮಾಡಿದ್ವಿ, ಹೋದರ್ಶನು ಮಾಡಿದ್ವಿ, ಹೀಗೆ 3 ಪ್ಲಾಟ್ ಗಳನ್ನ ಮಾಡಿದ್ದೀವಿ. ಅದನ್ನ ರಕ್ಷಣೆ ಮಾಡಬೇಕು ಅಂತಹ ಗಿಡಗಳನ್ನ ಅಂತೇಳಿ. ಅಂದ್ರೆ ಅದರ ವಿಶೇಷತೆ ಏನಂದ್ರೆ ಈ ಮಳೆಗಾಲದಲ್ಲಿ ನೀರನ್ನ ಹಿಡಿದಿಟ್ಕೊಂಡು ಬೇಸಿಗೆ ಕಾಲದಲ್ಲಿ ಅದನ್ನ ನೀರನ್ನ ಬಿಡುವಂತ ಕೆಲಸ ಮಾಡ್ತದೆ. ಅಂದ್ರೆ 365 ದಿನ ನೀರ ಇರಬೇಕು ಆ ಜಾಗದಲ್ಲಿ, ವಾಟರ್ ಲಾಗಿಂಗ್ ಇರಬೇಕು, ಆ ವ್ಯವಸ್ಥೆಯನ್ನ ಮಾಡ್ತದೆ ನ್ಯಾಚುರಲ್ ಆಗಿ. ಸೊ ಹಾಗಾಗಿ ಇದು ಬಹಳ ವಿಶೇಷ. ಪ್ರಾಣಿಗಳ ವಿಶೇಷನೂ ಇರ್ಬೇಕಿಲ್ಲ? ಪ್ರಾಣಿಗಳ ವಿಶೇಷ ತುಂಬಾ ಇದೆ. ಅದರಲ್ಲಿ ಮುಖ್ಯವಾಗಿ LTM ಅಂತ ಕರಿತೀವಿ, ಲೈನ್ ಟೈಲ್ಡ್ ಮಕಾಕು, ಅಂದ್ರೆ ಬಾಲ ಏನಿದೆ ಸಿಂಹದ ರೀತಿಯಲ್ಲಿ ಬಾಲ, ಅದು ಮಂಗ, ಅದು ಅದು ವಿಶೇಷ. ಅದು ನಮ್ಮ ರಾಜ್ಯ ಪ್ರಾಣಿನೂ ಹೌದು, ತಮಗೆಲ್ಲರಿಗೂ ಗೊತ್ತಿದೆ. ಆತರ ಈ ಒಂದು ಸ್ಪೀಸೀಸ್ ಎಲ್ಲ ಕಡೆ ಕಂಡು ಬರಲ್ಲ. ಇಲ್ಲಿ ಮೈಸೂರು ಈ ಭಾಗದ ಸುತ್ತಮುತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಭಾಗದಲ್ಲಿ ಕಂಡು ಬರುತ್ತದೆ, ಬಿಟ್ರೆ ಮತ್ತೆಲ್ಲೂ ಸಿಗೋದಿಲ್ಲ. ಮತ್ತು ಅದು ಸಹಿತ ಅಳಿವಿನಂಚಿನಲ್ಲಿದೆ. ಸೊ ಅದರ ರಕ್ಷಣೆನೂ ಆಗ್ಬೇಕು ಅಂತೇಳಿ ಈಗ ಆಲ್ರೆಡಿ ಈ ಭಾಗನೆಲ್ಲ ವೈಲ್ಡ್ ಲೈಫ್ ಏರಿಯಾ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದು ಮುಂದಿನ ದಿನಗಳಲ್ಲಿ ಅವುಗಳ ಸಂರಕ್ಷಣೆ ಆಗೇ ಆಗುತ್ತೆ ಅನ್ನೋ ಭರವಸೆ ನಮ್ಮಲ್ಲಿದೆ. ಅವುಗಳ ಭೇಟಿ ಆಡೋದು ಹಂಗೇನಾಗುತ್ತೋ ಅಥವಾ ಹೇಗೆ? ಇಲ್ಲ, ಅವುಗಳು ಭೇಟೆ ಆಡ್ಲಿಕ್ಕೆ ಆಗಲ್ಲ. ಕಾರಣ ಏನಂದ್ರೆ ಅವು ಮರದಿಂದ ಸುಮಾರು 30 ಮೀಟರ್ ಹೈಟಲ್ಲೇ ಇರ್ತದೆ, ಅವು ಕೆಳಗ್ ಬರೋದಿಲ್ಲ. ಬಂದ್ರೂ ನೈಟ್ ಟೈಮ್ ಯಾವಾಗ್ಲೂ ಬರಬಹುದು, ಬಿಟ್ರೆ ನೀರ್ ಕುಡಿಲಿಕ್ಕೆ ಬರಬೇಕು ಬಿಟ್ರೆ ಆದಷ್ಟು ಬರೋದಿಲ್ಲ. ಮತ್ತೆ ಅದು ಹೆಚ್ಚಾಗಿ ಹಣ್ಣುಗಳನ್ನ, ಬಹಳ ಹಣ್ಣುಗಳನ್ನ ತಿಂತದೆ, ಎಲ್ಲಾ ಸೀಸನ್ ಅಲ್ಲಿ ಸಿಗುವಂತ ಎಲ್ಲಾ ಹಣ್ಣುಗಳನ್ನ ತಿಂತದೆ ಇಲ್ಲಿ ಕಾಡಣ್ಣುಗಳು. ಹಾಗಾಗಿ ಸೊ ಅದನ್ನ ಹಂಟಿಂಗ್ ಈ ತರದ್ದೆಲ್ಲ ಇಲ್ಲ. ಮತ್ತೆ ಇನ್ನು ಉಳಿದಿದ್ದೆಲ್ಲ ಚಿರತೆ, ಕಾಡ್ಕೋಣ, ಹಂದಿ, ಕಡಬೆ, ಕುರಿ, ಕಾನ್ ಕುರಿ, ಮುಳ್ಳಕ್ಕಿ ಇತ್ಯಾದಿ ಎಲ್ಲಾ ಪ್ರಾಣಿಗಳು ಇದಾವೆ ಇಲ್ಲಿ. ಅದರಲ್ಲಿ ಕಪ್ಪೆ ಅಂತೂ ವಿಶೇಷವಾಗಿದೆ. ಹೌದು, ಇಲ್ಲಿ ವಿಶೇಷವಾಗಿರುವಂತ ಕಪ್ಪೆಗಳು ಅದೇ ಡ್ಯಾನ್ಸಿಂಗ್ ಫ್ರಾಗ್ ಅಂತ ಏನ್ ಕರಿತೀವಿ. ಈಗ ಮನುಷ್ಯರು ಹೇಗೆ ಡ್ಯಾನ್ಸ್ ಮಾಡ್ತಾರ ಆ ತರ ಡ್ಯಾನ್ಸ್ ಮಾಡುವಂತ ಫ್ರಾಗ್, ಅದಕ್ಕೆ ಹೆಸರನ್ನೇ ಡ್ಯಾನ್ಸಿಂಗ್ ಫ್ರಾಗ್ ಅಂತ ಇಟ್ಟಿದ್ದಾರೆ. ಹಾಗೆ ಸುಮಾರು ಫ್ರಾಗ್ ಗಳು ಇದೆ ಇಲ್ಲಿ. ಮತ್ತೆ ಹಾವುಗಳಲ್ಲಿ ಹೇಳೋದಾದ್ರೆ ಕಾಳಿಂಗ ಸರ್ಪ ಭಯಂಕರ, ಅಂದ್ರೆ ಹೆಚ್ಚು ವಿಷವನ್ನು ಹೊಂದಿರುವಂತದ್ದು. ಅದು ಕಡಿದ್ರೆ ಒಂದು 3-4 ನಿಮಿಷದಲ್ಲೇ ತೀರ್ಕೊಬಿಡ್ತಾರೆ, ಮೃತರಾಗ್ತಾರೆ. ಅಂತ ವಿಷಸ ಜಂತುನು ಇದೆ, ಅಂತ ಪ್ರಾಣಿಗಳು ಇದೆ ಅನ್ನೋದಕ್ಕೆ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಅಳಿವಿನಂಚಿನಲ್ಲಿ ಇರುವಂತವು ಈ ಶಿಂಗಲಿಕಾ ಬೇರೆ ಬೇರೆ ಏನೋ ಹೇಳಿದ್ರಿ, ಅವು ಅಳಿವಿನ ಅಂಚಿಗೆ ಯಾಕೆ ಬಂದ್ವಿ? ಯಾಕಂದ್ರೆ ಯಾರಿಗೂ ಅವನ್ನ ಭೇಟಿ ಆಡಲ್ಲ, ಏನು ಇಲ್ಲ, ಅದಕ್ಕೇನು ಬೇಕಾದಂತ ಒಂದು ಹ್ಯಾಬಿಟೇಟ್ ಅಂತ ಹೇಳ್ತೀವಿ ಅಥವಾ ಒಂದು ಜಾಗ ಅಂತೀವಿ, ಅದು ಸಿಗ್ತಾ ಇಲ್ಲವ ಹೇಗೆ? ಅದಕ್ಕೆ ಅದರದೇ ಆದ ಹ್ಯಾಬಿಟೇಟ್ ಸಿಗ್ತಾ ಇಲ್ಲ. ಅಂದ್ರೆ ಮೊದ್ಲಿದ್ದರಂತೆ ಈಗ ಫಾರೆಸ್ಟ್ ಥಿಕ್ನೆಸ್ ಕಡಿಮೆ ಆಗ್ತಾ ಇದೆ, ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ. ಹಾಗೆ ಕೆಲವೊಂದು ಮರಗಳಿದಾವೆ, ಆ ಮರಗಳನ್ನ ಈಗ ನೋಡಿ, ಉದಾಹರಣೆಗೆ ನಾನು ಅದಕ್ಕೆ ಅಂತಲ್ಲ, ಉದಾಹರಣೆ ಕೊಡೋದಾದ್ರೆ ಮಾವಿನ ಗಿಡ, ಮಾವಿನದು ಈ ಮಿಡಿ ಅಥವಾ ಇನ್ನೊಂದೇನೋ ಕಾಯಿ ಸಿಕ್ಕರೆ ಜನ ತಗೊಂಡೋಗಿ ಉಪ್ಪಿನಕಾಯಿ ಹಾಕ್ತಾರೆ, ಅದೇ ಪ್ರಾಣಿಗಳಿಗೆ ತಿನ್ಲಿಕ್ಕೆ ಬಿಡಲ್ಲ. ಹಲಸಿನಕಾಯಿ ಸಿಕ್ಕರೆ ತಗೊಂಡೋಗ್ತಾರೆ, ಮನೆಗೆ ಹೋಗಿ ಯೂಸ್ ಮಾಡ್ತಾರೆ, ಕಾಡಲ್ಲಿ ಸಿಕ್ಕರು. ಸೊ ಆದ್ರೆ ಪ್ರಾಣಿಗಳಿಗೆ ಅದು ಯಾವ್ದು ಸಿಗ್ತಾ ಇಲ್ಲ. ಅಂದ್ರೆ ಒಟ್ಟಾರೆ ಅದಕ್ಕೆ ಏನೇನ್ ಬೇಕು ಅದೆಲ್ಲದನ್ನ ಮನುಷ್ಯ ತಿನ್ಲಿಕ್ಕೆ ಶುರು ಮಾಡಿದಾನೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಪ್ರಾಣಿಗಳಿಗೆ ಆಹಾರ ಕಡಿಮೆ ಆಗ್ತಾ ಇದೆ ಒಂದನೇದು, ಮತ್ತೆ ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಆ ನಿಟ್ಟಿನಲ್ಲೂ ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ. ಮತ್ತೆ ಅವುಗಳನ್ನ ಸಂರಕ್ಷಣೆ ಮಾಡೋದು ಹಂಗೇನ್ರ ಮಾಡ್ತಾ ಇದ್ರಿ? ಅವುಗಳನ್ನು ಸಂರಕ್ಷಣೆ ಮಾಡೋದಂದ್ರೆ ನಾವು ಬೀಟ್ ಪೆಟ್ರೋಲಿಂಗ್ ಡೇ, ಈಗ ವಾರಕ್ಕೆ 3 ದಿವಸ ನಮ್ಮೆಲ್ಲ ಸಿಬ್ಬಂದಿಗಳು ಒಂದೊಂದು ದಿನ ನೈಟ್ ಪೆಟ್ರೋಲಿಂಗ್ ಇರ್ತದೆ, ಮತ್ತೆ ಡೇ ಟೈಮ್ ಅಂತೂ ನಾವು ಇಲ್ಲಿ ಗಸ್ತು ತಿರುಗ್ತಾನೆ ಇರ್ತೇವೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಹಂಟಿಂಗ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಆಂಟಿ ಪೋಚಿಂಗ್ ಕ್ಯಾಂಪ್ ಅಂತನೂ ಮಾಡಿದೀವಿ, ಯಾವುದೇ ಪೋಚಿಂಗ್ ಆಗದಂಗೆ, ಕಳ್ಳ ಬೇಟೆ ಆಗಲಿ ಹಂಟಿಂಗ್ ಆಗಲಿ ಆಗದಂಗೆ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಕಾರ್ಯ ಚಟುವಟಿಕೆ ಕೈಗೊಂಡಿದೆ. ಮತ್ತೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ರಸ್ತೆ ಇದೆ, ರಸ್ತೆ ಅಗಲೀಕರಣ ಆಗ್ಬೋದು ಅಥವಾ ಮೇಲಿನ ಮೇಲೆ ಅಲ್ಲಿ ತೊಂದರೆ ಕೊಡುವಂತ ಗಿಡಗಳನ್ನು ಸವರುವುದಾಗಿರ್ಬೋದು, ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗೂ ಒಂದು ನಿರ್ದೇಶನ ಇರುತ್ತಾ, ಹಿಂಗೆ ಮಾಡಬೇಕು, ಇಷ್ಟೇ ಮಾಡಬೇಕು? ಇಲ್ಲ, ಆಕ್ಚುಲಿ ಏನೋ ಹೇಳಬೇಕು ಅಂದ್ರೆ, ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ರಸ್ತೆಗಳನ್ನ ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ ಕೊಡೋದೇ ತಪ್ಪಾಗ್ತದೆ, ಆದ್ರೆ ಜನರಿಗೆ ಅವಶ್ಯಕತೆ ಇದೆಯಲ್ಲ, ಹಾಗಾಗಿ ಏನು ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ಸರ್ಕಾರದ ಮಟ್ಟದಲ್ಲಿ ಅದ ಇನ್ನು ದೊಡ್ಡ ದೊಡ್ಡ ಹಂಪುಗಳನ್ನ ಹಾಕಿ ನಿಧಾನವಾಗಿ ಸ್ಲೋ ಆಗಿ ಮೂವ್ಮೆಂಟ್ ಆಗಂತ ಮಾಡೋ ಹಂಗೆ ಮಾಡಬೇಕು, ಆ ತರ ಏನಾರ ಮಾಡಬೇಕು. ಮತ್ತೆ ಇದು ವ್ಯಾಲಿಗಳು ಎರಡು ವ್ಯಾಲಿ ಮಧ್ಯದಲ್ಲಿ ಇರೋದ್ರಿಂದ ರಸ್ತೆ ಯಾವಾಗಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ಪ್ರಾಣಿಗಳು ದಾಟಾಡಬಹುದು, ನೀರ್ ಕುಡಿಲಿಕ್ಕೆ ಮತ್ತೆ ಇತ್ಯಾದಿ ಹಣ್ಣು ಏನಾದ್ರು ಬೇಕಾದಂತ ಆಹಾರ ಹುಡ್ಕೊಂಡು ಹೋಗ್ಲಿಕ್ಕೆ. ಹಾಗಾಗಿ ಆದಷ್ಟು ಕಡಿಮೆ ವೇಗದಲ್ಲಿ ಹೋಗೋ ಹಂಗೆ ವ್ಯವಸ್ಥೆ ಮಾಡಿಕೊಟ್ರೆ ಇನ್ನೂ ಒಳ್ಳೇದು ಸರ್ಕಾರದ ಮಟ್ಟದಲ್ಲಿ. ಇಲ್ಲಿ ಸಾರ್ವಜನಿಕರ ಪಾತ್ರ ಏನು? ಸಾರ್ವಜನಿಕರು ಇಲ್ಲಿ ಒಂದು VFC ಇದೆ, ಗ್ರಾಮರಣ್ಯ ಸಮಿತಿ ಅಂತ ಹೇಳಿ. ಆ ಸಮಿತಿಯಲ್ಲಿ ಇಲ್ಲಿ ಸುತ್ತಮುತ್ತಲ್ಲಿ ಯಾರೇ ಜನ ಈ ಪಬ್ಲಿಕರ್ಸ್ ಅಥವಾ ಈ ಟೂರಿಸ್ಟ್ ಯಾರೇ ಬಂದ್ರು ಅವರು ಈ ಪೇಪರ್ ಪ್ಲಾಸ್ಟಿಕ್ ಇತ್ಯಾದಿಗಳನ್ನ ಹಾಕದಂಗೆ ಅವರು ವ್ಯವಸ್ಥೆ ಅಂದ್ರೆ ಅವ್ರದೊಂದು ರಕ್ಷಣೆ ಮಾಡ್ತಾ ಇದಾರೆ. ನಮ್ಗೆ ಅದೇನು ಆ ತರದ ಇನ್ನು ಇಲ್ಲಿಗಲ್ ಆಕ್ಟಿವಿಟೀಸ್ ಅಥವಾ ಹಂಟಿಂಗ್ ಅಥವಾ ಇನ್ನೇನಾರು ಇಲ್ಲಿಸಿಟ್ ಫೆಲ್ಲಿಂಗ್ ಮಾಡೋದು ಟ್ರೀಸ್ನ ಏನಾರು ಕಂಡು ಬಂದ್ರೆ ಅವ್ರ ನಮ್ ಗಮನಕ್ಕೆ ತರ್ತಾ ಇದಾರೆ, ನಾವು ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತಾ ಇದ್ದೇವೆ, ಕಾನೂನಂತೆ ಕ್ರಮ ಕೈಗೊಳ್ತಾ ಇದ್ದೇವೆ. ಏನನ್ನು ಬಯಸ್ತೀರಿ, ಹೇಗೆ ಸಹಕಾರ ಇರಬೇಕು ಸಾರ್ವಜನಿಕ? ಸಾರ್ವಜನಿಕರು ಏನಂದ್ರೆ ತಮಗೆ ಏನ್ ಬೇಕೋ ಅದನ್ನ ಯಾವ ರೂಪದಲ್ಲಾದ್ರೂ ಪಡ್ಕೊಳ್ಲಿಕ್ಕೆ ಮುಂದೋಗ್ತಾರೆ. ದಯವಿಟ್ಟು ನಾವ್ ಹೇಳೋದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಪ್ರಾಣಿಗಳು ಬದುಕಬೇಕು, ಇಡೀ ಜೀವ ಸಂಕುಲ ಇರಬೇಕು, ಬ್ಯಾಲೆನ್ಸ್ ಆಗಿರ್ಬೇಕು ಅಂದ್ರೆ ಎಲ್ಲರೂ ಎಷ್ಟು ಬೇಕೋ ಅಷ್ಟನ್ನ ಪಡ್ಕೊಂಡು ಇತಿಮಿತಿಯಲ್ಲಿ ಇದ್ರೆ ತುಂಬಾ ಸೂಕ್ತ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೇಚರ್ ಇಂಬ್ಯಾಲೆನ್ಸ್ ಆಗೋದಂತೂ ಪಕ್ಕ, ಅದೇ ರೀತಿ ಭೂಕಂಪ ಭೂಕುಸಿತ ಆಗೋದಂತೂ ಪಕ್ಕ ಅಂತ ಹೇಳ್ಬೋದು. ನಮಸ್ತೆ ಶಶಿಧರ್ಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೀತಾಪುರ ಮಾವಿನಗುಂಡಿ ಉಪವಲಯ ಅರಣ್ಯ ಅಧಿಕಾರಿ ಶಶಿಧರ್ ಎಲ್ಜಿ ಅವರೊಡನೆ ಅರಣ್ಯ ಸಂರಕ್ಷಣೆ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.